ಕೆಎಚ್ ಮುನಿಯಪ್ಪ. ಮಹಿಳಾ ಸಬಲೀಕರಣ ಉದ್ದೇಶದ ಬಿಮಾ ಸಖಿ ಯೋಜನೆಗೆ ಪ್ರಧಾನಮಂತ್ರಿಗಳಿಂದ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ರಫ್ತು, ಈ ಕುರಿತು ಲಘು ಉದ್ಯೋಗ ಭಾರತಿ ಕರ್ನಾಟಕ ಶಾಖೆಯ ಕಾರ್ಯದರ್ಶಿ ಸಿಎನ್ ಭೋಜರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಭೋಜರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಭೋಜರಾಜ್ ಅವರೇ. ನಾನೊಬ್ಬ ಎಂಟ್ರಪ್ರನರ್. ನಾನು 1992 ನಾನು ಎಂಟ್ರಪ್ರನರ್ ಆಗಿ ನಾನು ನನ್ನ ಉದ್ದಿಮೆಯನ್ನು ನಡೆಸ್ತಾ ಬಂದಿದ್ದೀನಿ. ಹಾಗೇ ನಾನು ಮೊದಲು ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ನಂತರ ನಾನು ಸ್ವಂತವಾಗಿ ನಾನು ಮಾಡಬೇಕು ಅನ್ನೋದೇ ನನ್ನ ಅಭಿಲಾಷೆ ಇತ್ತು. ಹಾಗಾಗಿ ನಾನೊಬ್ಬ ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಎಲ್ಲ ಆದಮೇಲೂ ಕೂಡ ನಮ್ಮ ಮನೆಯಲ್ಲಿ ಯಾರೂ ಈ ಎಂಟ್ರಪ್ರನರ್ಶಿಪ್ ಅನ್ನೋವಂಥದ್ದೇನು ಇರಲಿಲ್ಲ. ಹಾಗಾಗಿ ನಾನು ಫಸ್ಟ್ ಜನ್ರೇಷನ್, ಮೊದಲನೇ ತಲೆಮಾರಿನ ನಾನು ಎಂಟ್ರಪ್ರನರ್. 1992 ಪ್ರಾರಂಭ ಮಾಡಿದ್ದೀನಿ, ಇಲ್ಲಿ ತನಕ ನಡೆಸ್ಕೊಂಡು ಬರ್ತಾಯಿನಿ. ಪ್ಲಾಸ್ಟಿಕ್ ಇಂಜೆಕ್ಷನ್ ಮೌಲ್ಡಿಂಗಿಂದ ಪ್ರಾರಂಭ ಮಾಡಿದೆ. ಅದಾದ ನಂತರ ಕಾಂಪೊನೆಂಟ್ ಸಬ್ ಅಸೆಂಬ್ಲಿ ಲೆವೆಲಲ್ಲಿ 2011 ಎರಡನೇ ಉದ್ದಿಮೆ ಪ್ರಾರಂಭ ಮಾಡಿದೆ. ಹೀಗೆ ನಾನು ಎಂಟ್ರಪ್ರನರ್ಶಿಪ್ ಜರ್ನಿ ಆಗ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ಕೃಷಿ ನಿಮ್ಮನ್ನು ಆಸಕ್ತಿಗೊಳಿಸ್ಲಿಲ್ವಾ? ಕೃಷಿಕ ಕುಟುಂಬ ಇದ್ದರೂ ಕೂಡ ಆಗ ಈ ಥರದ ಮುಕ್ತವಾದ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆದರೆ ಯಾವಾಗಲೂ ಮನಸ್ಸಲ್ಲಿ ಇರ್ತಾ ಇತ್ತು, ನಾನೊಬ್ಬ ಬಯಲುಸೀಮೆ ಜಾಗದಿಂದ ಬಂದವನು, ನಮ್ಮ ಹಳ್ಳಿನಲ್ಲಿ ನೀರಿನ ಸೆಲೆಗಳೇ ಇರಲಿಲ್ಲ, ನಮ್ಗೆ ಯಾವುದೇ ನದಿ ಆಗಲಿ ಇತ್ಯಾದಿ ಯಾವುದೂ ಇಲ್ಲ. ಎಲ್ಲಿಯವರು ಸರ್ತಾವು? ನಾನು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು, ಚನ್ನಕೇಶವಪುರ ಅಂತ ನಮ್ಮ ಗ್ರಾಮ. ಸುಮಾರು ಬೆಂಗಳೂರಿಂದ 180-190 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಸರ್. ತಾವು ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋ ಸಂಸ್ಥೆ. ನಾವು ಈ ಥರ MSME, ನಂದೊಂದು ಎಂಟ್ರಪ್ರನರ್ಶಿಪ್ ಪ್ರಾರಂಭ ಮಾಡಿದಾಗ ನಮ್ಗೆ ಯಾರು ನನಗೆ ಆ ಥರ ಸಹಾಯ ಮಾಡೋಕ್ಕೆ ಅಂದಾಗ ಯಾರನ್ನೋ ಒಬ್ಬರಿಬ್ಬರನ್ನ ಕೇಳಿ ನನ್ನ ಸ್ವಂತ ಇದರಿಂದನೇ ನನ್ನ ಎಂಟ್ರಪ್ರನರ್ಶಿಪ್ನ ಪ್ರಾರಂಭ ಮಾಡಿದೆ. ಆದರೆ ಈ ಥರ ಎಂಟ್ರಪ್ರನರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು, ಅವರನ್ನು ಚೆನ್ನಾಗಿ ಅವರ ಇದನ್ನು ಮುಂದೆ ಅವರ ಶ್ರೇಯೋಭಿವೃದ್ಧಿನ ಮಾಡೋದಕ್ಕೋಸ್ಕರನೇ ಒಂದು ಲಘು ಉದ್ಯೋಗ ಭಾರತಿ ಅಂತ ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಆರ್ಗನೈಸೇಷನ್ ಇದೆ. ಹಾಗಾಗಿ ಅದರ ರಾಜ್ಯದ ಗೌರವ ಕಾರ್ಯದರ್ಶಿಯಾಗಿ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದರಲ್ಲಿ ವಿಶೇಷ ಅಂತಂದರೆ ಯಾರ್ಯಾರು ಎಂಟ್ರಪ್ರನರ್ ಆಗಬೇಕು ಅಥವಾ ಈಗಾಗಲೇ ಎಂಟ್ರಪ್ರನರ್ ಆಗಿದ್ದಾರೆ ಅವ್ರಿಗೆ ಇಲ್ಲಿ ಅವಕಾಶಗಳಿಗೆ ತುಂಬ ಅವಕಾಶಗಳಿದೆ. ಮಾರ್ಕೆಟ್ ಇರ್ಬೋದು, ಆ್ಯಕ್ಸಸ್ ಟು ಮಾರ್ಕೆಟ್, ಆ್ಯಕ್ಸಸ್ ಟು ಫೈನಾನ್ಸ್, ಆ್ಯಕ್ಸಸ್ ಟು ಟೆಕ್ನಾಲಜಿ, ಈ ಥರ ಮೂರು ವಿಷಯಗಳನ್ನು ಇಟ್ಕೊಂಡು ಅವ್ರ ಜೊತೆ ನಾವು ಸಂವಹನಗಳನ್ನು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಈ ಸಂಸ್ಥೆಗೆ ಯಾರು ಸದಸ್ಯರು? 1994 ಪ್ರಾರಂಭ ಆಯ್ತಿದ್ದು. ಕೆಲವೇ ಕೆಲವು ಉದ್ದಿಮೆಗಳವರು ಆಗ ಅದನ್ನು ಸಣ್ಣ ಕೈಗಾರಿಕೆಗಳು ಅಂತ ಕರೀತಾ ಇದ್ದರು. ಈ ಸಣ್ಣ ಕೈಗಾರಿಕೆಗಳಿಗೆ ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಪಾಲಿಸಿ ಫಾರ್ಮಿಂಗೆ ಇರಲಿಲ್ಲ. ಹಾಗಾಗಿ ಅವರು ಆ ಸಮಯದಲ್ಲಿ ಯೋಚನೆ ಮಾಡಿ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ಈಗ ದೇಶವ್ಯಾಪಿಯಾಗಿದೆ, 24 ರಾಜ್ಯಗಳಲ್ಲಿದ್ದೀವಿ, ಸುಮಾರು 540 ಜಿಲ್ಲೆಗಳಲ್ಲಿ ನಮ್ಮ ಚಟುವಟಿಕೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು 2005 ಈ ಲಘು ಉದ್ಯೋಗ ಭಾರತೀಯ ಆರ್ಗನೈಸೇಷನ್ ಪ್ರಾರಂಭ ಆಯಿತು. ನಾನು ಆ ಪ್ರಾರಂಭದ ದಿನದಿಂದನೂ ಜೋಡಿಸ್ಕೊಂಡು ಬಂದಿದ್ದೀನಿ. ನಾನು ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀನಿ. ಹಾಗಾಗಿ ಈ ವಿಷಯದಲ್ಲಿ ನಾವು MSME ಅವ್ರಿಗೆ ಅವಕಾಶ ಮಾಡಿಕೊಡೋದು, ಈ ಥರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಮತ್ತು ಎಕ್ಸಿಬಿಷನ್ಗಳನ್ನು ಆಯೋಜನೆ ಮಾಡೋದು, ಈ ಥರದ್ದನ್ನು ನಾವು ಮಾಡ್ತೀವಿ. ಭೋಜರಾಜ್ ಅವರೇ, ಈಗ ರೈತ ಉತ್ಪಾದಕ ಕಂಪನಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬರ್ತಾ ಇದ್ದಾವೆ, ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕಾರ್ಯಕ್ರಮಗಳಿದ್ದಾವೆ? ಹೌದು, ನಾವು ಈ ದೃಷ್ಟಿನಲ್ಲಿ ನಮಗೆ ಒಂದು ಅವಕಾಶ, ನಾವು ಈ ಯಾರ್ಯಾರು ಈ ಸ್ಟಾರ್ಟಪ್ ಯೋಜನೆ ಪ್ರಾರಂಭ ಆದ ನಂತರ ಹೊಸ ಸ್ಟಾರ್ಟಪ್ಗಳು ಈ ವಿಷಯದಲ್ಲಿ, ಅಗ್ರಿ ಸ್ಟಾರ್ಟಪ್, ಫುಡ್ ಟೆಕ್ ಸ್ಟಾರ್ಟಪ್ಗಳು, ಈ ಥರದ ಸುಮಾರು ಸ್ಟಾರ್ಟಪ್ಗಳು ಪ್ರಾರಂಭ ಆಗಿದೆ. ಎಲ್ಲೆಲ್ಲಿ ಎಂಟರ್ಪ್ರಿನರ್ಶಿಪ್ ಇದೆಯೋ ಅಲ್ಲಿ ಲಘು ಉದ್ಯೋಗ ಭಾರತಿ ಅದರ ಚಟುವಟಿಕೆಯನ್ನು ಅಲ್ಲಿಗೂ ವಿಸ್ತಾರ ಮಾಡುತ್ತೆ. ಹಾಗಾಗಿ ಯಾವುದು ಕೃಷಿ ಉತ್ಪಾದಕ ಸಂಸ್ಥೆಗಳ ಮಧ್ಯೆಯೂ ಕೆಲಸ ಮಾಡಬೇಕು ಅನ್ನೋ ಅಂಥದ್ದನ್ನು ನಾವು ಪ್ರಯತ್ನ ಮಾಡಿ 2022 ಕರಾವಳಿ ಭಾಗದ ಒಂದು 120 FPOಗಳನ್ನು ಒಟ್ಟಿಗೆ ಸೇರಿಸುವಂಥ ಪ್ರಯತ್ನ, ಒಂದಿನದ ಕಾರ್ಯಾಗಾರವನ್ನು ನಾವು ಉಡುಪಿಯಲ್ಲಿ ಮಾಡಿದ್ವಿ. ಅಲ್ಲಿ ವಿಶೇಷವಾಗಿ ಅವ್ರಿಗೆ ಅವರ ಕೆಪ್ಯಾಸಿಟಿನ ಹೆಚ್ಚು ಮಾಡೋದಕ್ಕೋಸ್ಕರ ಒಂದಿನದ ಬೇರೆ ಬೇರೆ ಕಾರ್ಯಕ್ರಮಗಳು, ಜೊತೆಗೆ ಮಾರ್ಕೆಟ್ ಲಿಂಕೇಜ್ನ ಕೊಡೋ ಅಂಥದ್ದಕ್ಕೋಸ್ಕರ ಒಂದು ಎಕ್ಸ್ಪೋರ್ಟ್ ಹೌಸ್ನ ಕರ್ಕೊಂಡು ಬಂದಿದ್ವಿ. ದೆಹಲಿಯಲ್ಲಿರೋಂಥ ಒಂದು ಎಕ್ಸ್ಪೋರ್ಟ್ ಹೌಸ್ ಬಂದಿದ್ದರು. ಅವರು 40 FPOಗಳು ಅಲ್ಲಿ ಡಿಸ್ಪ್ಲೇ ಮಾಡಿದರು. ಒಂದು ದಿನದ ಕಾರ್ಯಕ್ರಮ, ಇದಕ್ಕೆ ಅಪೀಡಾ ನಮ್ಮ ಆರ್ಗನೈಸೇಷನ್ಗೆ ಪೂರ್ಣ ಸಪೋರ್ಟ್ ಮಾಡಿತು. ಇಲ್ಲಿಂದ ನಮ್ಮದು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಕೌನ್ಸಿಲ್ ಪ್ರಾರಂಭ ಮಾಡಬೇಕು FPOಗಳಿಗೆ ಅನ್ನೋ ಒಂದು ಕಲ್ಪನೆ ಇಲ್ಲಿಂದ ಪ್ರಾರಂಭ ಆಯಿತು. ಏನು ಮಾಡ್ತಾ ಇದ್ದೀರಾ ಸರ್ ಆ ಹಿನ್ನೆಲೆಯಲ್ಲಿ? ನಾವೇನು ಮಾಡಿದ್ವಿ, ಪ್ರಾರಂಭದಲ್ಲಿ ಒಂದು ಕಾರ್ಯಕ್ರಮ ಆಗಲೇ ಹೇಳಿದಾಗೆ ನಾವು ಉಡುಪಿಯಲ್ಲಿ ಈ ಥರ ಒಂದು ಅವರ ಕೆಪ್ಯಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ನ ಒಂದು ಮೊದಲನೇ ಬಾರಿ ಮಾಡಿದ್ವಿ. ಅದಾದ ನಂತರ ವಿಕಸನ ಮಂಡ್ಯ, ಅವರು ಬಯರ್ ಸೆಲ್ಲರ್ ಮೀಟ್ ಮಂಡ್ಯದಲ್ಲಿ, ಅದಾದಮೇಲೆ ಬಹುಶಃ ಒಂದು ವರ್ಷದ ಕೆಳಗಡೆ ಮಂಡ್ಯದಲ್ಲಿ ಮಾಡಿದರು. ಆಗಲೂ ನಾವು ಭಾಗವಹಿಸಿದ್ವಿ. ಅಲ್ಲಿಗೂ ಈ ಎಕ್ಸ್ಪೋರ್ಟ್ ಹೌಸ್ ಅವರನ್ನು ಕರ್ಕೊಂಡು ಬರೋ ಅಂಥ ಪ್ರಯತ್ನ ಮಾಡಿದ್ವಿ. ಅದಾದಮೇಲೆ ನಿರಂತರವಾಗಿ ಯಾರ್ಯಾರು FPOಗಳಿದ್ದಾರೆ ಅವರನ್ನು ನಾವು ಅವರ ಜೊತೆ ಸಂಪರ್ಕ ಇಟ್ಕೊಳ್ಳೋ ಅಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಮುಂದೆ ಇರೋವಂಥದ್ದು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಕೌನ್ಸಿಲ್ ಅಂತ ಒಂದು ಪ್ರಾರಂಭ ಮಾಡಬೇಕು. ಸುಮಾರು ಇನ್ನೊಂದು 3-4 ತಿಂಗಳು, ಬಹುಶಃ ಜನವರಿ ಅಥವಾ ಫೆಬ್ರವರಿಯಲ್ಲಿ ಇದು ನಮ್ಮ ಲಘು ಉದ್ಯೋಗ ಭಾರತಿ ಸಂಘಟನೆಯಲ್ಲಿ ಲಾಂಚ್ ಆಗೋದಿದೆ. ಅದು ಒಮ್ಮೆ ಪ್ರಾರಂಭ ಆದಾಗ ನಾವು 25 FPOಗಳನ್ನು ಹ್ಯಾಂಡ್ ಹೋಲ್ಡ್ ಮಾಡಿ ಅವರನ್ನು ಮುಂದಿನ ಹಂತಕ್ಕೆ ತಗೊಂಡೋಗೋವಂಥ ಪ್ರಯತ್ನ ನಮ್ಮದು, ಯೋಚನೆ ನಮ್ಮದು ಆ ಥರ ಇದೆ ಸರ್. FPOಗಳು ರಫ್ತು ಮಾಡಬೇಕು ಅಂತಂದರೆ ಏನು ಪ್ರೊಸೀಜರ್ ಇರ್ಬೋದು ಸರ್? ಸರ್, ಯಾವಾಗಲೂ ಏನಂದರೆ ಕೇಂದ್ರ ಸರ್ಕಾರದ ಏನು ಯೋಜನೆ ಏನಿದೆ ಈ FPO ಅನ್ನೋದು, ಅವರ ಪ್ರಾರಂಭದ ಕಲ್ಪನೆನೇ ಅವರ ಆದಾಯವನ್ನು ಹೆಚ್ಚು ಮಾಡಬೇಕು ಅನ್ನೋದು. ಈಗ ಆದಾಯ ಹೆಚ್ಚು ಮಾಡಬೇಕಾದ್ರೆ ಅವರು ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು, ಅದರ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು, ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಜೊತೆ ಜೊತೆಗೆ ನಾವು ಇದನ್ನು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆಗಿ ತಗೊಂಡು ಬರೋ ಅಂಥ ಪ್ರಯತ್ನ ಮಾಡಬೇಕು, ಉತ್ಪಾದನೆಯಲ್ಲಿ ಆಗಲಿ ಅಥವಾ ಕ್ವಾಲಿಟಿಯಲ್ಲಾಗಲಿ. ನಾವು ಹೇಗೆ ಬೇರೆ ಇಂಡಸ್ಟ್ರಿಗಳಲ್ಲೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಏನಿರುತ್ತೆ ಅದನ್ನು ಈ FPOಗಳ ಮುಖಾಂತರ ರೈತರ ಮಧ್ಯದಲ್ಲಿ ಈ ಥರದ್ದನ್ನು ತಗೊಂಡು ಬರಬೇಕು. ಹಾಗಾಗಿ ಅವರು ಬೇರೆ ಬೇರೆ ಹವಾಮಾನ ವೈಪರೀತ್ಯ ಇರ್ಬೋದು ಅಥವಾ ವ್ಯಾಪಾರದ ಏನೇನು ವ್ಯತ್ಯಾಸಗಳು ನಡೆಯುತ್ತೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಆ ಉತ್ಪಾದನೆ ಆಗಿರೋವಂಥ ವಸ್ತುಗೆ ಕರೆಕ್ಟಾಗಿರೋವಂಥ ದರ ಸಿಗೋ ಅಂಥ ವ್ಯವಸ್ಥೆ FPO ಮುಖಾಂತರ ಮಾಡಬೇಕು. ಹಾಗೆ ಅದು ರಫ್ತಾಗಬೇಕಂದ್ರೆ ಅದಕ್ಕೊಂದು ಗುಣಮಟ್ಟ ತರಬೇಕು. ಆ ಗುಣಮಟ್ಟ ತರಬೇಕು ಅಂದರೆ ಅದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆಗಬೇಕು. ಆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆದಾಗ ಖಂಡಿತ ಅದಕ್ಕೆ ಬೇಕಾಗಿರುವಂಥ ಅವಕಾಶಗಳು ಬಹಳ ಇದೆ. ಇವತ್ತು ಅವಕಾಶಗಳಂತೂ ದೊಡ್ಡ ಮಟ್ಟದಲ್ಲಿ ಇದೆ ಸರ್. ಅಲ್ಲ, ಈಗ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಏನು ಆಗಿದಾವಲ್ಲ ಸರ್, ಅವರು ಇನ್ಪುಟ್ ಬಿಸ್ನೆಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ರೈತರಿಂದ ಉತ್ಪನ್ನಗಳನ್ನು ಖರೀದಿ ಮಾಡಿ ಅದನ್ನು ಮಾರಾಟ ಮಾಡೋ ನೆಟ್ಟಿನತ್ತ ಯಾವ ರೀತಿಯಿಂದ, ಮೊದಲನೇದು ಆಂತರಿಕವಾದ ಮಾರುಕಟ್ಟೆ, ಅದನ್ನು ಯಾವ ರೀತಿ ಸೃಷ್ಟಿ ಮಾಡ್ಕೋಬೇಕು, ಯಾವ ರೀತಿ ಮಾರಾಟ ಮಾಡಬೇಕು, ಒಂದು ವೇಳೆ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನೇ ನಾನು ರಫ್ತು ಮಾಡ್ತೀನಿ ಅಂತಾದರೆ ಅದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತೀರಿ ಸರ್? ಇದು ತುಂಬ ಎಫ್ ಪಿ ಒಗಳು ನೀವು ಹೇಳಿರೋ ಅಂಥ ಇದರಲ್ಲಿ ಅವರು ಸಾಮಾನ್ಯ ಈ ಯಾವುದು ಇನ್ಪುಟ್ ಏನಿದೆ ಅದರನ್ನು ಮಾಡುವಂಥವ್ರು, ಸೀಡ್ಸ್ ಆಗಲಿ ಫರ್ಟಿಲೈಸರ್ ಆಗಲಿ ಅದನ್ನು ಮಾಡುವಂಥವರು ತುಂಬ ಜನ ಎಫ್ ಪಿ ಒಗಳಿದ್ದಾರೆ. ಆದರೆ ನಮ್ಮ ಗಮನ ಎಲ್ಲವೂ ಔಟ್ಪುಟ್ ಮಾಡುವಂಥ ಪ್ರಾಡಕ್ಟ್ನ ಆಚೆ ತಗೊಂಡು ಬರುವಂಥ ಎಫ್ ಪಿ ಒಗಳು ಆದರೆ ಯಾವ್ಯಾವ ಎಫ್ ಪಿ ಒಗಳಿದೆ ಅದರಿಂದ ಹೆಚ್ಚು ಅನುಕೂಲ ಆಗುವಂಥದ್ದು ಸಾಧ್ಯತೆ ರೈತರಿಗೂ ಜಾಸ್ತಿ ಮತ್ತು ಇವ್ರಿಗೂ ಜಾಸ್ತಿ. ಯಾವುದರಲ್ಲೂ ನಾನೇನು ಇದರಲ್ಲಿ ಮಾಡೋಕ್ಕಾಗಲ್ಲ ಅಂತ ಇಲ್ಲ, ಆದರೆ ಗುಣಮಟ್ಟ ಯಾವ ಥರ ತರಬೇಕು, ಈಗ ಅಕಸ್ಮಾತ್ ಸೀಡ್ಸಲ್ಲೇ ತಗೊಂಡಾಗ ಅಥವಾ ಫರ್ಟಿಲೈಸರಲ್ಲಾಗಲಿ, ಇದೆಲ್ಲ ಅದಕ್ಕೆ ಮಾರುಕಟ್ಟೆ ಯಾವ ಥರ ಇದೆ ಅದನ್ನು ನಾವು ತಿಳ್ಕೊಳ್ಳೋ ಅಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ರಿಕ್ವೈರ್ಮೆಂಟ್ ಏನಂದರೆ ಮಾರ್ಕೆಟ್ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಮ್ಮ ಪ್ರಾಡಕ್ಟ್ಗಳು ಅದಕ್ಕೆ ಅನುಗುಣವಾಗಿ ಇದೆಯಾ, ಮತ್ತು ಆ ಸ್ಟ್ಯಾಂಡರ್ಡಲ್ಲಿ ಇದೆಯಾ, ಮತ್ತು ಸಾಮಾನ್ಯ ಬೇರೆ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದಾಗ ನಾವು ಉಪಯೋಗಿಸ್ತಾ ಇರುವಂಥ ಪೆಸ್ಟಿಸೈಡ್ ಇರ್ಬೋದು, ಅದರ ರೆಸಿಡ್ಯೂ ಲೆವೆಲ್ ಯಾವ ಥರ ಇದೆ, ಈ ಸಂಗತಿಗಳ ಬಗ್ಗೆ ಗಮನ ಕೊಟ್ಟು ಅದನ್ನು ನಾವು ಯಾವ ಥರ ಅದನ್ನು ಸವಾಲಾಗಿ ತಗೊಂಡು ಅದಕ್ಕೆ ಉಪಯೋಗಿಸ್ಬೇಕಾಗಿರುವಂಥ ತಂತ್ರಗಳನ್ನು ನಾವೇನಾದರೂ ಅಳವಡಿಸ್ಕೊಂಡ್ರೆ ನಾವು ಖಂಡಿತ ಇದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಬನ್ನಿ ಭಾಗವಹಿಸಿ. ಈಗ ಒಂದು ಉತ್ಪನ್ನನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಒಂದು ಎಫ್ ಪಿ ಒ ಡಿಸೈಡ್ ಮಾಡಿದ್ರೆ ಅದಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ, ಮತ್ತು ಲೈಸೆನ್ಸ್ಗಳನ್ನು ಏನಾದರೂ ತೊಗೋಬೇಕಾಗುತ್ತಾ, ಯಾರಿಂದ ತೊಗೋಬೇಕು, ಹೇಗೆ? ಖಂಡಿತ ಸರ್, ಇದಕ್ಕೆ ಮೊದಲೆತ್ಕೋತಾ ಮೊದಲನೇದು ಎಫ್ ಪಿ ಒಗಳ ಮಧ್ಯದಲ್ಲಿ ಒಂದು ಅವೇರ್ನೆಸ್ ಬರಬೇಕು ಸರ್. ಈ ಥರ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದ ತಕ್ಷಣ ಅವನಿಗೊಂದು ಸಾಮಾನ್ಯ ಒಂದು ಅವೇರ್ನೆಸ್ ಗೊತ್ತಾಗಬೇಕು. ಅದು ಅವ್ರಿಗೆ ಯಾವ್ಯಾವ ಥರದ ಕಲ್ಪನೆಗಳನ್ನು ನಾವು ವಿಕಾಸ ಮಾಡೋದಕ್ಕೆ ಅದಕ್ಕೆ ಒಂದು ವರ್ಕ್ಶಾಪ್ ಮುಖಾಂತರ ಈ ಥರ ಎಫ್ ಪಿ ಒಗಳಲ್ಲಿ ಮೊದಲನೇ ಹಂತದಲ್ಲಿ ಅದನ್ನು ಮಾಡಬೇಕು. ಎರಡನೇದು, ನಮ್ಮ ಯಾವುದೇ ಉತ್ಪನ್ನನ ನಾವು ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದಾಗ ಅದರ ಗುಣಮಟ್ಟದ ಬಗ್ಗೆ ನಾವು ತಿಳ್ಕೋಬೇಕು, ಮತ್ತು ಮಾರ್ಕೆಟ್ ಡಿಮ್ಯಾಂಡ್ ಯಾವ ಥರ ಇದೆ ಅದನ್ನು ತಿಳ್ಕೊಳ್ಳೋವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಆ ಮಾರ್ಕೆಟ್ ಡಿಮ್ಯಾಂಡ್ ತಿಳ್ಕೊಂಡಾಗ ನಮ್ಮ ಉತ್ಪನ್ನ ಆ ಗುಣಮಟ್ಟಕ್ಕೆ ಇದೆಯಾ ಅದನ್ನು, ಅದು ಇಲ್ಲದೇ ಇದ್ದರೆ ನಾವು ಹೇಗೆ ಅದನ್ನು ನಾವು ಮಟ್ಟಕ್ಕೆ ಮುಟ್ಬೋದು, ಯಾವ ಥರ ಮುಟ್ಬೋದು, ಅಕಸ್ಮಾತ್ ಈ ವರ್ಷದಲ್ಲಿ ಆಗಿಲ್ವಾ ನಾವು ಮುಂದಿನ ವರ್ಷದಲ್ಲಿ ನಾವು ಆ ಮಟ್ಟಕ್ಕೆ ಮುಟ್ಬೋದಾ. ಅದಾದ ನಂತರ ಅಪೀಡಾ ಅಂತ ಆರ್ಗನೈಸೇಷನ್ ಇದೆ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕೇಂದ್ರ ಸರ್ಕಾರದ ಅದು ಆರ್ಗನೈಸೇಷನ್ ಪ್ರತಿ ರಾಜ್ಯದಲ್ಲೂ ಇದೆ, ಬೆಂಗಳೂರಿನಲ್ಲಿ ಅದರ ಆಫೀಸ್ ಇದೆ. ನಾವು ಅಲ್ಲಿ ನಾವು ಬೇಸಿಕ್ಕಾಗಿ ನಾವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ, ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಒಂದು ತಗೋಬೇಕಾಗತ್ತೆ. ಈ ಥರದ ಬೇಸಿಕ್ ಸಂಗತಿಗಳನ್ನು ಮಾಡ್ಕೋಬೇಕು. ಯಾಕೆಂದರೆ ನಾವೇ ನೇರ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು. ಮೊದಲನೇ ಹಂತದಲ್ಲೇ ನೇರ ನಾವು ಆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ನಾವೇನು ಮಾಡ್ಬೋದು, ಆ ಗುಣಮಟ್ಟ ರೀಚ್ ಆದರೆ ನಮಗೆ ಭಾಳ ಒಳ್ಳೆ ದರ, ಏನು ಬೆಲೆ ಏನಿದೆ ಆ ಬೆಲೆ ದೇಶೀಯ ಮಾರುಕಟ್ಟೆಯಲ್ಲೇ ಸಿಗುತ್ತೆ. ನಾವು ಒಮ್ಮೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಪ್ರೋಸೆಸ್ ಏನಿದೆ, ಇನ್ಶೂರೆನ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಸರ್ಟಿಫಿಕೇಷನ್ ಇರ್ಬೋದು, ಈ ಥರದ್ದೆಲ್ಲವೂ ಜೊತೆ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಅದಕ್ಕೆ ಬ್ಯಾಂಕ್ ಕೂಡ ಅದಕ್ಕೋಸ್ಕರನೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ ಅಂತಲೇ ಇಂಪೆಕ್ಸ್ ಅಂತಲೇ ಇದೆ. ಈ ಥರದ ಹಲವಾರು ಸಂಗತಿಗಳಿದೆ. ಇದೆಲ್ಲವನ್ನು ನಾವು ಕಾರ್ಯಾಗಾರದ ಮುಖಾಂತರ ಎಫ್ ಪಿ ಒಗಳಿಗೆ ಅರಿವು ಮೂಡಿಸೋ ಅಂಥ ಪ್ರಯತ್ನ ನಾವು ಮಾಡ್ಬೋದು. ಭೋಜರಾಜ್ ಅವರೇ, ಈಗ ಎಕ್ಸ್ಪೋರ್ಟರ್ಗಳಂತಲೇ ಭಾಳಷ್ಟು ಜನ ಇರ್ತಾರೆ, ಆ ಲೈಸೆನ್ಸನ್ನು ಇಟ್ಕೊಂಡು ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡೋರೇ ಇದ್ದಾರೆ. ಈಗ ಎಫ್ ಪಿ ಒಗಳು ನೇರವಾಗಿ ಆ ತರಹದ ಲೈಸೆನ್ಸನ್ನು ಪಡ್ಕೊಂಡು ಎಕ್ಸ್ಪೋರ್ಟ್ ಮಾಡೋದು ಒಳ್ಳೆಯದು ಅಂತಿರೋ, ಅಥವಾ ಈಗಾಗಲೇ ಅದರಲ್ಲಿ ಅನುಭವ ಪಡ್ಕೊಂಡಿರೋವಂಥವರ ಸೇವೆಯನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಅಂತ ತಮಗನ್ಸುತ್ತೆ? ಇಲ್ಲ, ನನಗನ್ಸೋದು ಆ ಥರ ಏನಿಲ್ಲ. ನಮ್ಮ ಉತ್ಪನ್ನ ಅದೇನಾದರೂ ನಮ್ಗೆ ಆ ಮಟ್ಟದಲ್ಲಿ ಗುಣಮಟ್ಟ ಇದೆ ಅಂತ ಆದರೆ ನನಗನ್ಸುತ್ತೆ ನೇರ ಎಕ್ಸ್ಪೋರ್ಟ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ನೋಡಿ, 15,000 ರೂಪಾಯಿ ಬೆಲೆಯ ಉತ್ಪನ್ನನ ಇವತ್ತು ಮಿನಿಮಮ್ ಆ ಬೆಲೆಯ ಉತ್ಪನ್ನನೂ ನಾವು ಕಳಿಸ್ಬೋದು. ಅಂದರೆ ಆ ಕ್ವಾಂಟಿಟಿ ಒಂದು 100 ಕೆಜಿಗೆ 15,000 ಆಗುತ್ತೆ ಅಂದರೆ 15,000 ಬೆಲೆಯ ಅಷ್ಟನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಸಾಮಾನ್ಯ ಎಕ್ಸ್ಪೋರ್ಟ್ ಅಂತಂದಾಗ ಒಂದು ಕಂಟೈನರ್, ಆ ಕಂಟೈನರ್ ಅಂದರೆ ಆ ಕಂಟೈನರು ಶಿಪ್ಪಲ್ಲಿ ಯಾವುದೋ ಬೇರೆ ದೇಶಕ್ಕೆ ಹೋಗುತ್ತೆ, ಅದರಲ್ಲಿ ಎಷ್ಟು ಕ್ವಾಂಟಿಟಿ ಸೇರುತ್ತೋ ಅಷ್ಟು ಮಾಡಬೇಕು ಅನ್ನೋದು ಇರೋದು. ಆದರೆ ಇವತ್ತು ಎಕ್ಸ್ಪೋರ್ಟ್ ಅನ್ನೋದು 15,000 ರೂಪಾಯಿ ವರ್ತ್ ಮೆಟೀರಿಯಲ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಅದೇನು ಆ ಥರದ ಯಾವುದೇ ಇಲ್ಲ. ಈ ಅಪೀಡಾ ಸಂಸ್ಥೆ ಯಾವ ಥರ ಮಾಡ್ತಿದೆ ಅಂತಂದರೆ, ನಮ್ಮ ಆರ್ಗನೈಸೇಷನ್, ನಾನೊಂದು ಉದಾಹರಣೆ ಹೇಳ್ತೀನಿ, ನಮ್ಮ ಆರ್ಗನೈಸೇಷನಿಂದ ಒಂದು ವುಮೆನ್ ಲೆಡ್ ಮಹಿಳಾ ಉದ್ಯಮಿಗಳ ಮಧ್ಯದಲ್ಲೇ ಶುರುವಾಗಿರುವಂಥ ಒಂದು ಸ್ಟಾರ್ಟಪ್ ಇದೆ, ಅದರ ಹೆಸರು ಮಿಲೆಟ್ಸ್ ಕಾರ್ಟ್ ಅಂತ. ಅದಿನ್ನೂ ಶುರುವಾಗಿ ಒಂದು 4 ತಿಂಗಳುಗಳಾಗಿರ್ಬೋದು. ನಾವೇ ಅದನ್ನು ನಮ್ಮಲ್ಲಿರೋವಂಥ ವುಮೆನ್ ಎಂಟರ್ಪ್ರಿನರ್ಸ್ ಎಲ್ಲ ಸೇರಿ ಮಾಡಿದ್ದಾರೆ. ಈ ಸಿರಿಧಾನ್ಯಗಳಲ್ಲಿ ಮಾಡ್ತಿರೋವಂಥ ಪ್ರಾಡಕ್ಟ್ಗಳೇನಿದೆ ಅದನ್ನು ಅವರು ಅಗ್ರಿಗೇಟರ್ ಪ್ಲ್ಯಾಟ್ಫಾರ್ಮ್ ಆಗಿ, ಒಂದು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಆಗಿ ಮಿಲೆಟ್ಸ್ ಕಾರ್ಟ್ ಕೆಲಸ ಮಾಡ್ತಾ ಇದೆ. ಈಗ ಆ ಮಿಲೆಟ್ಸ್ ಕಾರ್ಟಿಂದ ಸುಮಾರು ಜನ ಯಾರ್ಯಾರು ಮಿಲೆಟ್ಸ್ ಸಿರಿಧಾನ್ಯಗಳಿಂದ ಮಾಡಿರೋವಂಥ ಮೌಲ್ಯವರ್ಧನೆ ಮಾಡ್ಯಾರೆ, ಆ ಪ್ರಾಡಕ್ಟ್ನೆಲ್ಲನೂ ಮಿಲೆಟ್ಸ್ ಕಾರ್ಟ್ ಅಪೀಡಾನಲ್ಲಿ ರಿಜಿಸ್ಟ್ರ್ ಮಾಡ್ಕೋತು, ಅಪೀಡಾ ಬೇರೆ ಬೇರೆ ದೇಶದಲ್ಲಿ ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾರೆ. ಅವ್ರೇನು ಮಾಡ್ತಾರೆ, ಇವ್ರನ್ನ ಕರ್ಕೊಂಡು ಹೋಗೋ ಕಾಲ, ಮಿಲೆಟ್ಸ್ ಕಾರ್ಟ್ ಇನ್ನೂ 4 ತಿಂಗಳಾಗಿರೋದು ಪ್ರಾರಂಭ ಆಗಿ, ಹಾಗಾಗಿ ಅವರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಿ ಮಾರ್ಕೆಟ್ನ ತಿಳ್ಕೊಂಡು ಅದೆಲ್ಲ ಮಾಡಲ್ಲ. ಆ ಎಲ್ಲ ಕೆಲಸನ ಅಪೀಡಾನೇ ಮಾಡಿದೆ. ಇವರ ಪರವಾಗಿ ಅಪೀಡಾ ಮಿಲೆಟ್ಸ್ ಕಾರ್ಟ್ನ ಪ್ರಾಡಕ್ಟ್ಗಳನ್ನು ಬೇರೆ ದೇಶಕ್ಕೆ ತೊಗೊಂಡೋಗಿ ಅಲ್ಲಿ ಅದನ್ನು ಎಕ್ಸಿಬಿಟ್ ಮಾಡಿ ಅಲ್ಲೇನು ಏನಾದರೂ ಒಳ್ಳೆ ಮಾರ್ಕೆಟ್ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಮಿಲೆಟ್ಸ್ ಕಾರ್ಟ್ಗೆ ವಾಪಸ್ ಹೇಳಿದೆ. ಇನ್ನು ಮುಂದೆ ವ್ಯಾಪಾರ ಬೇಕಾಗಿರೋದು ಮಿಲೆಟ್ಸ್ ಕಾರ್ಟ್ ಮತ್ತು ಆ ದೇಶದ ಮಧ್ಯ. ಈ ಥರ ಈ ಉದಾಹರಣೆ ಹೇಳಿದೆ. ಇದೇ ಥರನೇ ಎಫ್ ಪಿ ಒಗಳು ಕೂಡ ಪ್ರಯತ್ನ ಮಾಡ್ಬೋದು. ಆ ತರಹ ನಿಮಗೆ ಎಫ್ ಪಿ ಒ ರಫ್ತು ಮಾಡ್ತಾ ಇರೋ ಉದಾಹರಣೆಗಳೇನಾದರೂ ಇದೆಯಾ ನಮ್ಮ ರಾಜ್ಯ? ತುಂಬಾ ಇದೆ, ತುಂಬಾ ಇದೆ ಸರ್. ಫಲ್ಲಡ ಅಂತ ಒಂದು ಎಫ್ ಪಿ ಒ ಸರ್, ಅವರು ಇದು ಕರಾವಳಿ ಭಾಗದಲ್ಲಿ ನಾವೊಂದು ಯಶೋಗಾಥೆಯ ಇದರಲ್ಲಿ ನಾವು ಅದನ್ನು ಅಲ್ಲಿ ಕರಾವಳಿ ಭಾಗದಲ್ಲಿ ಮಾಡಿದಾಗ ಅವರು ಹಳಸಿನಣ್ಣಿಗೆ ಸಂಬಂಧಪಟ್ಟಂತೆ ಹಳಸಿನಕಾಯಿ ಹಳಸಿನಣ್ಣು ಅದರ ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಲವಾರು ಪ್ರಾಡಕ್ಟು ಅದರಿಂದ ತೊಗೊಂಡು ಬಂದಿದ್ದಾರೆ. ಏನೇನು ಮಾಡಿದ್ದಾರೆ ಸರ್? ಸರ್, ನನಗೆ ಗೊತ್ತಿರೋ ಹಾಗೆ ಅವರು ಅದನ್ನು ಮುಖ್ಯವಾಗಿ ಅದನ್ನು ಮಾಯಿಶ್ಚರ್ನ ತೆಗಿತಾರೆ. ತೆಗೆದಾದ್ಮೇಲೆ ಒಂದು ಅದರಿಂದ ಬೇರೆ ಬೇರೆ ವ್ಯಾಲ್ಯೂ ಅಡಿಷನ್ ಮಾಡಿರೋದು ಅಂತಂದರೆ ಅವರು ಅದರಿಂದ ಹಿಟ್ಟು ತಯಾರು ಮಾಡ್ತಾರೆ. ನಿಮಗೆ ಗೊತ್ತು, ಜ್ಯಾಕ್ ಫ್ರೂಟ್ ಅಟ್ಟ ಅಂತ ಸಿಗುತ್ತೆ, ನೀವು ಈಗಲೂ ಅಮೆಝಾನ್ನಲ್ಲಿ ಮಾಡಿದ್ರೆ ಜ್ಯಾಕ್ ಫ್ರೂಟ್ ಅಟ್ಟ, ಹೈಲಿ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್ ಅದು. ಅದು ಅದು ಕೇರಳ ಮತ್ತು ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಸೀಸನಲ್ ಪ್ರಾಡಕ್ಟ್ ಅದು ಜ್ಯಾಕ್ ಫ್ರೂಟ್. ಹಾಗಾಗಿ ಹಲಸಿನಕಾಯಿನ ತಗೊಂಡು ಅದರಲ್ಲಿ ಅಟ್ಟ ಹಿಟ್ಟನ್ನ ತಯಾರು ಮಾಡಿ ಅದನ್ನು ಮಾಡ್ತಿದ್ದಾರೆ. ಅದೇ ಥರ ಹಲವಾರು ವ್ಯಾಲ್ಯೂ ಅಡಿಷನ್ ಅವರು ಹಲಸಿನ ಇದರಿಂದ ಇಟ್ಕೊಂಡು ಮಾಡಿದ್ದಾರೆ. ಅದನ್ನು ಮುಖ್ಯವಾಗಿ ಬೇಕಾಗಿರೋದು ಇದರಲ್ಲಿ ಡ್ರೈಯಿಂಗ್ ಟೆಕ್ನಾಲಜಿ. ನನಗನ್ಸುತ್ತೆ ಹಣ್ಣುಗಳಿರ್ಬೋದು ಈ ಥರದ್ದೇನಿದೆ ಅದನ್ನು ಡ್ರೈ ಮಾಡುವಂಥ ಸೌಲಭ್ಯ ನಾವು ಇಟ್ಕೊಂಡಿದ್ದರೆ ನಾವು ಸುಲಭವಾಗಿ ಆ ಪ್ರಾಡಕ್ಟ್ನ ನಾವು ಅದರ ಶೆಲ್ಫ್ ಲೈಫ್ನ ಇನ್ಕ್ರೀಸ್ ಮಾಡ್ಬೋದು. ಅದನ್ನು ನಾವು 10 ದಿನದಲ್ಲಿ ಕೆಡೋದನ್ನು ನಾವು 1 ತಿಂಗಳು ಅದನ್ನು ಮುಂದುವರೆಸಿದಾಗ, 1 ತಿಂಗಳು ಅಥವಾ 2 ತಿಂಗಳು ಮಾಡಿದಾಗ ಇದಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಅವಕಾಶ ನಮಗೆ ಸಿಗುತ್ತೆ. ಎಲ್ಲಿದೆ ಸರ್ ಈ ಎಫ್ ಪಿ ಒ? ಇದು ಕರಾವಳಿ ಭಾಗದಲ್ಲಿದೆ, ಮತ್ತು ಬೆಂಗಳೂರಿನಲ್ಲೂ ಅವರ ಆಫೀಸ್ ಇದೆ ಸರ್. ಏನಂದರೆ ಅದರ ಹೆಸರು? ಫಲ್ಲಡ ಅಂತ. ಹೌದಾ, ರೈತರು ಸೇರ್ ಮಾಡಿರೋದಾ? ಹೌದು ಸರ್. ಇದಲ್ದಲೆ ಬೇರೆ ಉದಾಹರಣೆಗಳೇನಾದರೂ ಇದೆಯಾ ತಮ್ಮಲ್ಲಿ? ಅಲ್ಲ, ನನಗೆ ತಕ್ಷಣ ಬರ್ತಾ ಇಲ್ಲ. ಆದರೆ ಸುಮಾರು ಜನ ಎಫ್ ಪಿ ಒಗಳು ಈ ಥರ ಮಾಡ್ತಿದ್ದಾರೆ. ಇದರಲ್ಲಿ ಪ್ರೈವೇಟ್ ಎಂಟಿಟಿಯಾಗಿ ಕೃಷಿ ಕಲ್ಪ ತಮಗೆ ಪರಿಚಯ ಇರ್ಬೋದು, ಅವರು ಎಫ್ ಪಿ ಒಗಳಿಗೆ ಸಹಾಯ ಮಾಡ್ತಿದ್ದಾರೆ. ಅವರನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಅಂಥ ಪ್ರಯತ್ನದಲ್ಲೇ ಕೃಷಿ ಕಲ್ಪ, ವಿಶೇಷವಾಗಿ ಕರ್ನಾಟಕದ್ದೇ ಒಂದು ಎಂಟಿಟಿ ಅದು, ಅದು ವಿಶೇಷವಾಗಿ ಕೆಲಸ ಮಾಡ್ತಿದೆ ಸರ್. ಭೋಜರಾಜ್ ಅವರೇ, ಈಗ ಆಂತರಿಕ ಮಾರುಕಟ್ಟೆ ಅನ್ನೋದು ಒಂದಿರುತ್ತೆ ಎಫ್ ಪಿ ಒಗಳಿಗೆ, ಅಂದರೆ ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ನಾವೇನು ಹೇಳ್ತೀವಲ್ಲ. ರಫ್ತು ಮಾಡೋದ್ರ ಮೊದಲು ಆಂತರಿಕ ಮಾರುಕಟ್ಟೆಯ ವಿಚಾರಗಳನ್ನು ತಿಳ್ಕೊಂಡು ಅಲ್ಲಿಗೆ ಅವರು ಮುನ್ನುಗ್ಗಬೇಕು. ಅದ್ರ ಬಗ್ಗೆ ಹೇಗೆ ಸರ್? ಈಗ ಸರ್ಕಾರದ, ನಾನು ಪ್ರೈವೇಟಲ್ಲಿ ಮಾಡ್ತಿರೋವಂಥದ್ದನ್ನು ನಾನು ಹೆಚ್ಚು ಉಲ್ಲೇಖ ಮಾಡಲ್ಲ. ನಾನು ಉಲ್ಲೇಖ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದ ಇ ನಾಮ್ ಅಂತ ಇದೆ, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ಎಲೆಕ್ಟ್ರಾನಿಕ್. ಅಲ್ಲಿ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ರಿಜಿಸ್ಟರ್ ಮಾಡಿ ಅದರ ಮುಖಾಂತರ ಮಾರ್ಕೆಟ್ ಮಾಡುವಂಥದ್ದು ಒಂದು ಭಾಗ ಇದೆ, ಅದರಲ್ಲೂ ಕೂಡ ಮಾಡ್ಬೋದು. ಹಾಗೆ ಇದೇ ಥರ ಕಮಾಡಿಟಿ ಟ್ರೇಡ್ ಅಂತಲೇ ಒಂದು ಎಕ್ಸ್ಚೇಂಜ್ ಒಂದು ಪ್ರಾರಂಭ ಆಗಿದೆ, ಇದು 1 ವರ್ಷದಿಂದ ಪ್ರಾರಂಭ ಆಗಿದೆ. ಅಲ್ಲೂ ಕೂಡ ಯಾರ್ಯಾರು ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಬೇಳೆಕಾಳುಗಳನ್ನು ಬೆಳೀತಾ ಇರೋವಂಥವ್ರು ಅಂಥವರು ಕೂಡ ಅದನ್ನು ಅದರಲ್ಲಿ ಈಗಂತೂ ಅದಕ್ಕೆ ಓಪನ್ ಮಾಡಿದ್ದಾರೆ. ಅವರು ಆ ಕಮಾಡಿಟಿನಲ್ಲಿ ಟ್ರೇಡ್ ಎಕ್ಸ್ಚೇಂಜಲ್ಲಿ ಮಾಡಿ ಪ್ರತಿನಿತ್ಯ ಅದರಲ್ಲಿ ವ್ಯತ್ಯಾಸಗಳು, ದರದ ವ್ಯತ್ಯಾಸಗಳಿರುತ್ತೆ, ಅತ್ಯಂತ ಹೆಚ್ಚಿನ ದರದಲ್ಲಿ ಅವರು ಮಾರ್ಕೆಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದೇ ಥರನೇ ಈಗ ಕೇಂದ್ರ ಸರ್ಕಾರ ಒಂದು ONDC ಅಂತ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ತೊಗೊಂಬಂದಿದ್ದಾರೆ, ಓಪನ್ ನೆಟ್ವರ್ಕ್ ಡಿಜಿಟಲ್ ಸೊಲ್ಯೂಷನ್ ಅಂತ ನನಗೆ ಗೊತ್ತಿರೋ ಹಾಗೆ. ಅಲ್ಲಿ ನಾವು ಯಾರು ಸೆಲ್ಲರ್ ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡು ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಅದರ ಒಳಗಡೆ ಹಾಕಿದ್ರೆ ಆ ಪ್ರಾಡಕ್ಟ್ಗಳನ್ನು ಬಯ್ಯರ್ ಆ್ಯಪ್ ಜೊತೆಗೆ ಸರ್ಕಾರನೇ ಆ ONDS ಅಂತ ಏನಿದೆ ಅದರ ಮುಖಾಂತರ ಮಾಡಿ ಅವ್ರಿಗೆ ವ್ಯಾಪಾರ ಮಾಡಿಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಈ ಥರ ಹಲವಾರು ನಾನು ಸರ್ಕಾರದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನೀವು ಹೇಗೆ ಮಂಡಿ, APMC ಆ ಥರ ಏನಿದೆ, ಇವತ್ತು ಟ್ರೇಡ್ ಎಕ್ಸ್ಚೇಂಜ್ ಕೂಡ ಒಂದು ಮಂಡಿ ಇದ್ದಾಗೆ, ಅಲ್ಲೂ ಕೂಡ ಪ್ರತಿನಿತ್ಯ ವ್ಯತ್ಯಾಸ ಆಗ್ತಿರೋದ್ರಿಂದ ಒಳ್ಳೆ ದರ ಸಿಗೋ ಥರ ಅವಕಾಶ ಇದೆ. ಹಲವಾರು ಎಫ್ ಪಿ ಒಗಳು, ನನಗೆ ಗೊತ್ತಿರೋ ಹಾಗೆ ಸುಮಾರೊಂದು 14 ಎಫ್ ಪಿ ಒಗಳು ಕರ್ನಾಟಕದ ಎಫ್ ಪಿ ಒಗಳು ಈಗ ಆ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದೆ, ಅದರಲ್ಲಿ ವ್ಯಾಪಾರವನ್ನು ಶುರು ಮಾಡಿದ್ದಾರೆ. ನೀವೇನೋ ಒಂದು ಮಾರುಕಟ್ಟೆ ಮಾಡ್ತೀನಿ ಒಂದಷ್ಟು ಎಫ್ ಪಿ ಒಗಳ ಜೊತೆ ಅಂತ ಹೇಳ್ತಾ ಇದ್ರಲ್ಲ. ಅಲ್ಲ, ನಾವೇನು ಮಾಡ್ತಿದ್ದೀವಿ ಅಂತಂದರೆ ನಾವು ಮಾರುಕಟ್ಟೆ ಒಂದೇ ಅಲ್ಲ, ನಮ್ಮದು ಒಟ್ಟಾರೆ ಅವರ ಎಫ್ ಪಿ ಒಗಳನ್ನು ಅದರ ಕೆಪ್ಯಾಸಿಟಿನ ಇನ್ಕ್ರೀಸ್ ಮಾಡಬೇಕು. ಕೆಪ್ಯಾಸಿಟಿ ಬರೀ ಮಾರುಕಟ್ಟೆಗೆ ಮಾತ್ರ ಅಲ್ಲ, ಉತ್ಪಾದನೆಯಿಂದ ಹಿಡಿದು ಕೊನೆಯಲ್ಲಿ ಮಾರುಕಟ್ಟೆ ಆಗೋ ತನಕ ಏನೇನು ಬ್ಯಾಕ್ವರ್ಡ್ ಲಿಂಕೇಜ್ ಇದೆ ಮತ್ತು ಫಾರ್ವರ್ಡ್ ಲಿಂಕೇಜ್ ಇದೆ ಅಷ್ಟನ್ನು ಇಲ್ಲಿ ಅಡ್ರೆಸ್ ಮಾಡಬೇಕು. ಬೇಸಿಕ್ಕಾಗಿ ಎಫ್ ಪಿ ಒಗಳು ಏನು ತೊಂದರೆ ಇದೆ, ಆ ಮ್ಯಾನೇಜ್ಮೆಂಟ್ ತೊಂದರೆ ಇದೆ ಅವ್ರಿಗೆ. ಇದನ್ನು ಬಿಸ್ನೆಸ್ ಆಗಿ ಮಾಡೋದಕ್ಕೆ ಅವಕಾಶಗಳಲ್ಲಿ ಅವ್ರಿಗೆ ಆ ಕೊರತೆ ಇದೆ, ಅದನ್ನು ಮುಖ್ಯವಾಗಿ ಅಡ್ರೆಸ್ ಮಾಡಬೇಕು. ಯಾಕೆಂದರೆ ಯಾವ ಈ ವಿಷಯದಲ್ಲಿ ಅವ್ರಿಗೆ ಫೈನಾನ್ಷಿಯಲ್ ಲಿಟ್ರಸಿ ಇರ್ಬೋದು, ಮತ್ತು ಇವತ್ತು ಅಪ್ರಾಪ್ರಿಯೇಟ್ ಟೆಕ್ನಾಲಜಿನ ಯೂಸ್ ಮಾಡಬೇಕಾಗತ್ತೆ. ನಮ್ಮ ಕರ್ನಾಟಕ ಹವಾಮಾನ ಕೂಡ ವೈವಿಧ್ಯತೆ ಇದೆ, ಬಯಲುಸೀಮೆ ಜಾಗ ಇದೆ, ಮಲೆನಾಡು ಪ್ರದೇಶ ಇದೆ, ಕರಾವಳಿ ಪ್ರದೇಶ ಇದೆ, ಕರ್ನಾಟಕ ಉತ್ತರ ಭಾಗದಲ್ಲಿದೆ. ಈ ಥರ ಹವಾಮಾನ ವೈವಿಧ್ಯತೆ ಇರೋದ್ರಿಂದ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಇದನ್ನು ಬೆಳೆಯೋ ಅಂಥ ಅವಕಾಶಗಳು ಇಲ್ಲಿದೆ. ಅದನ್ನಿಟ್ಕೊಂಡು ನಾವು ಆ ಥರದ ಎಫ್ ಪಿ ಒಗಳು ಯಾರು ನಮ್ಮ ಜೊತೆ ಸೇರ್ಕೋತಾರೆ ಅವರ ಪೂರ್ಣ ಒಂದು ಆ ಕೆಪ್ಯಾಸಿಟಿಯನ್ನು ಹೆಚ್ಚು ಮಾಡಿ ಅವರು ಮುಂದಿನ ಹಂತಕ್ಕೆ ಹೋಗಬೇಕು. ಈಗಾಗಲೇ ಕೆಲವು ಎಫ್ ಪಿ ಒಗಳು ತುಂಬ ಒಳ್ಳೆಯ ಬಿಸ್ನೆಸ್ ಮಾಡ್ತಿದ್ದಾರೆ, ಉದಾಹರಣೆಗೆ 1 ಕೋಟಿ 2 ಕೋಟಿ ಮಾಡ್ತಿದ್ದಾರೆ, ಅವರು ನಮಗೆ ಬೇಡ. ನಮ್ಗೆ ಯಾರು ಪ್ರಾರಂಭದ ಹಂತದಲ್ಲಿದ್ದಾರೆ, 5 ಲಕ್ಷ ಇದೆ, 10 ಲಕ್ಷ ಅಷ್ಟೇ ಮಾಡೋಕ್ಕಾಗಿರೋದು ಅವ್ರ ಕೈಯಲ್ಲಿ. ಏನು 2-3 ವರ್ಷ ಆಯಿತು ಪ್ರಾರಂಭ ಮಾಡಿ, ಆದರೆ ಏನು ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಆದರೆ ಅವರು ಆಸಕ್ತಿ ವಹಿಸಿದ್ರೆ, ನಮ್ಮ ಜೊತೆ ಬಂದರೆ, ಅವರನ್ನು ಟ್ರೈನ್ ಮಾಡಿ ಹ್ಯಾಂಡ್ ಹೋಲ್ಡ್ ಮಾಡಿ ಮುಂದಿನ ಹಂತಕ್ಕೆ ತೊಗೊಂಡೋಗ್ಬೋದು. ಇದರಲ್ಲಿ ಒಂದು 5-6 ಹಂತಗಳಿದೆ. ನಾನು ಆಗಲೇ ಹೇಳಿದೆ, ಟ್ರೈನಿಂಗ್ ಇರ್ಬೋದು ಅಥವಾ ಅವ್ರಿಗೆ ಈ ಪ್ರೋಸೆಸ್ನ ತಿಳಿಸೋ ಅಂಥ ಪ್ರಯತ್ನ, ಅದಾದಮೇಲೆ ಎಕ್ಸ್ಪೋಷರ್ ವಿಸಿಟ್ ಕೂಡ ಮಾಡಿಸ್ಬೇಕು. ಎಲ್ಲೆಲ್ಲಿ ಇವತ್ತು ಒಳ್ಳೊಳ್ಳೆ ಚೆನ್ನಾಗಿರೋವಂಥ FPOಗಳಿದೆ ಆ FPOಗಳ ಹತ್ರ ಕರ್ಕೊಂಡು ಹೋಗಬೇಕು. ಎಲ್ಲೆಲ್ಲಿ ಎಕ್ಸಿಬಿಷನ್ ನಡೆಯುತ್ತೆ ಅಂಥ ಕಡೆ ಇವ್ರನ್ನ ಕರ್ಕೊಂಡೋಗಿ ನೋಡಿದ್ರೆ ನೋಡಿದಾಗ ಕಲ್ತ್ಕೊಳ್ಳುವಂಥದ್ದು ಹೆಚ್ಚಿರುತ್ತೆ. ಹಾಗಾಗಿ ಈ ಥರ ಮುಂದಿನ ಹಂತಕ್ಕೆ ತಗೊಂಡೋಗುವಂಥದ್ದು ಮತ್ತು ಕೆಪ್ಯಾಸಿಟಿನ ಹೆಚ್ಚು ಮಾಡೋದು, ಅದರ ಪರಿಣಾಮನೇ ಅವ್ರಿಗೆ ಒಳ್ಳೆ ಮಾರುಕಟ್ಟೆ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ, ಅವರ ಮಾಡಿರೋವಂಥ ಉತ್ಪನ್ನ ಇನ್ನೂ ಹೆಚ್ಚಿನ ಗುಣಮಟ್ಟದ ಹೊಂದಿರುತ್ತೆ ಅನ್ನೋದು ನಮ್ಮ ಉದ್ದೇಶ. ಬರೀ ಮಾರುಕಟ್ಟೆ ಒಂದೇ ತೊಂದರೆ ಇರಲ್ಲ, ಆದರೆ ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ಇರುವಂಥ ಎಲ್ಲ ಹಂತಗಳಲ್ಲೂ ನಾವು ಪ್ರಯತ್ನ ಮಾಡಬೇಕು ಅಂತಿದ್ದೀವಿ. ಭೋಜರಾಜ್ ಅವರೇ, ನಿಮ್ಮನ್ನು ನೀವು ಒಬ್ಬ ಎಂಟ್ರಪ್ರೂನರ್ ಅಂತ ಹೇಳಿ ಆರಂಭದಲ್ಲಿ ಕರೆದ್ರಿ. ಅಂದರೆ ನಾವು ಅದೇನು ಎಂಟ್ರಪ್ರೂನರ್ಶಿಪ್ ಅಂತೀವಲ್ಲ, ಅದು ಯಾವುದೇ ಒಬ್ಬ ಉದ್ಯಮಿಗೆ ಇರಬೇಕಾಗತ್ತೆ. ಈಗ FPOಗಳು ಅಂದರೆ ಎಂಟ್ರಪ್ರೂನರ್ಶಿಪ್ ಏನಿದೆ ಅದು ಈಗೇನು ನಮ್ಮಲ್ಲಿ ರಚನೆ ಆಗಿದೆಯಲ್ಲ, ಅವರಲ್ಲಿ ಇದೆ ಅಂತ ನಿಮಗನ್ಸುತ್ತಾ? ಇಲ್ದಲೇ ಇದ್ದರೆ ಏನು ಕೊರತೆ ಇದೆ, ಅದನ್ನು ಸರಿದೂಗಿಸ್ಕೊಳ್ಳೋದು ಹೇಗೆ ಅಂತಂತೀರಿ? ಖಂಡಿತ ಸರ್, ಇದನ್ನು ಉದ್ಯಮಶೀಲತೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಎಂಟ್ರಪ್ರನರ್ಶಿಪ್ನ. ಆದರೆ ನಿಮಗೆ ಗೊತ್ತು, ಒಬ್ಬ ಎಂಟ್ರಪ್ರನರ್ ಅಂದರೆ ಒಬ್ಬ ಲೀಡರ್. ಪ್ರತಿ ಫಾರ್ಮರ್ ಕೂಡ ಎಂಟ್ರಪ್ರನರ್ ಆಗಬೇಕು ಅನ್ನೋದೇ ನಮ್ಮ ಆಸೆ. ಆದರೆ ವೈಯಕ್ತಿಕವಾಗಿ ಒಬ್ಬೊಬ್ಬ ಫಾರ್ಮರ್ನ ಲೀಡರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಹೇಳ್ತು ಅವರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ. ಹೇಗೆ ಸಾಧ್ಯ ಅಂತ ಬಂದಾಗ ಈ ಥರದ ಒಂದು ಕಾನ್ಸೆಪ್ಟ್ ಇಟ್ಟರು, ಒಂದು ಇದನ್ನು ಕಂಪನಿಯ ರೂಪದಲ್ಲಿ FPOನ ಮಾಡಬೇಕು ಅಂತ. ಆದರೆ ಪ್ರಾರಂಭದ ದಿನಗಳಲ್ಲಿ ಅದಕ್ಕೇನೋ ಒಂದು ಉತ್ತೇಜನಗಳನ್ನು ಕೊಟ್ಟರು, ಈ ಥರದನ್ನು ಮಾಡಬೇಕು ಅಂದಾಗ ಯಾರ್ಯಾರೋ ಒಂದಿಷ್ಟು ಜನ ಪ್ರಾರಂಭ ಮಾಡಿಬಿಟ್ರು. ಆದರೆ ಅದೆಲ್ಲವೂ ನಿಂತು ಹೋಗಿದೆ. ಈಗ ಸುಮಾರು ನನಗೆ ಅಂದಾಜಿರೋದ್ರ ಪ್ರಕಾರ ಕರ್ನಾಟಕದಲ್ಲಿ 1,200 FPOಗಳು ಪ್ರಾರಂಭ ಆಗಿದೆ. ಈಗ 10,000 FPO ಅಂತ ಒಂದು ಯೋಜನೆ ಇದೆ, ಅದಿನ್ನೂ 2026 ತನಕ ಇರ್ಬೋದು ನನಗೆ ಗೊತ್ತಿರೋ ಹಾಗೆ. ಈ ಥರ ಬೇರೆ ಬೇರೆ ನಬಾರ್ಡ್ ಪ್ರಮೋಟೆಡ್ FPO, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ FPOಗಳು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ FPOಗಳು, ಈ ಥರ ಹಲವಾರು ಸಂಸ್ಥೆಗಳು, ಸರ್ಕಾರದ ಡಿಪಾರ್ಟ್ಮೆಂಟ್ಗಳು ಇದನ್ನು ಮಾಡಿದೆ. ಆದರೆ ಯಾವುದೋ ಒಂದು ಹಂತಕ್ಕೆ ಪಾಪ ಆ ಉತ್ತೇಜನ ಸಿಗೋ ತನಕ ಅವರೆಲ್ಲರೂ ಇದ್ದರು. ಆದರೆ ಈಗ ಬೇಕಾಗಿರೋದು ಅವ್ರಿಗೆ ಈ ಥರದ ಎಂಟ್ರಪ್ರನರ್ಶಿಪ್ ಇರ್ಬೋದು ಮತ್ತು ಬಿಸ್ನೆಸ್ನ ಯಾವ ಥರ ಮಾಡಬೇಕು ಅನ್ನೋ ಕಲ್ಪನೆ, ಬಿಸ್ನೆಸ್ ಮಾಡಲ್ ಅನ್ನೋದನ್ನು ಹೇಗೆ ಅನ್ನೋದು ಗೊತ್ತಾಗಬೇಕು, ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಪಾರ್ಟು, ಈ ಥರದ ಸಂಗತಿಗಳು, ಮಾರ್ಕೆಟ್ಟು ಎಲ್ಲವೂ ಈ ಥರ ಒಂದು ಹೋಲಿಸ್ಟಿಕ್ಕಾಗಿ ಆ ಥರದ ಕಾರ್ಯಾಗಾರಗಳಾಗಿರ್ಬೋದು, ಟ್ರೈನಿಂಗ್ ಇರ್ಬೋದು, ಇವೆಲ್ಲವೂ ಇದೇ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇವತ್ತು ಯಾರಿಗೂ ಯಾವ ಕೆಲಸ ಮಾಡದೇ ಇರೋವಂಥ FPOಗಳನ್ನು ನೋಡಿದಾಗ ನನಗನ್ಸುತ್ತೆ ಇದರಲ್ಲೆಲ್ಲೋ ವಿಫಲರಾಗಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ಈ ಥರದ ಒಂದು ಚಟುವಟಿಕೆನ ಮಾಡಬೇಕು ಅಂತ ನಾವು 1 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀವಿ. ನಬಾರ್ಡ್ ಮುಂದೆ ನಾವು ಮೊದಲನೇ ಸಾರಿ ನಾವು ನಮ್ಮದು ಕಾರ್ಯಕ್ರಮ ಕರಾವಳಿನಲ್ಲಿ ಉಡುಪಿಯಲ್ಲಿ ಮಾಡಿದ ಮೇಲೆ ತಕ್ಷಣವೇ ಇದಕ್ಕೊಂದು ಯೋಜನೆ ತಯಾರು ಮಾಡಿದ್ವಿ, ನಬಾರ್ಡ್ ಮುಂದೆ ಹೋದ್ವಿ, ನಬಾರ್ಡ್ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತಂದರು. ಆದರೆ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇದ್ದರು ಬರೀ ಆ ಟ್ರೈನಿಂಗು ಈ ಥರದ್ರಲ್ಲಿ ಮಾತ್ರ ಆಗಲ್ಲ, ಇದೊಂದು ಹೋಲಿಸ್ಟಿಕ್ಕಾಗಿ ಮಾಡಬೇಕು ಅಂದಾಗ ಒಂದು ಸಲಹಾ ಸಮಿತಿ ಇರಬೇಕು, ಆ ಸಲಹಾ ಸಮಿತಿ ಇದನ್ನು ಮುಂದಕ್ಕೆ ತೊಗೊಂಡೋಗೋ ಅಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಡಾಕ್ಟರ್ ಅಶೋಕ್ ಆಲೂರ್, ಮುಂಚೆ FPOಗಳಿಗೆ ಒಂದು ಸೆಂಟ್ರ್ ಆಫ್ ಎಕ್ಸಲೆನ್ಸ್ ಇದೆ, ಅದರ ಡೈರೆಕ್ಟರ್ ಇದ್ದರು, ನಿರ್ದೇಶಕರಿದ್ದರು, ಈಗ ಅವರು ಕೊಡಗು ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಇದ್ದಾರೆ. ಅವರ ನೇತೃತ್ವದಲ್ಲಿ ನಾವೊಂದು ಸಲಹಾ ಸಮಿತಿ, ಅಡ್ವೈಸರಿ ಕಮಿಟಿ ಮಾಡಿ ಅದನ್ನು ತೊಗೊಂಡೋಗ್ಬೇಕು ಅಂತ ಒಂದು ರೂಪರೇಷೆ ಮಾಡಿದ್ದೀವಿ. ಆದರೆ ಇದಕ್ಕೆ ಬೇಕಾಗಿರುವಂಥ ಹಣಕಾಸು ಸೌಲಭ್ಯ ಇತ್ಯಾದಿ ನಮ್ಮ ಸಂಸ್ಥೆಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನದಲ್ಲಿ ಡಿಲೇ ಆಗಿದೆ. ಬರೋವಂಥ ಫೆಬ್ರವರಿಯಲ್ಲಿ ಖಂಡಿತ ಇದನ್ನು ನಾವು ಪ್ರಾರಂಭ ಮಾಡೋರಿದ್ದೀವಿ ಸರ್. ಭೋಜರಾಜ್ ಅವರೇ, FPOಗಳ ರಚನೆ ಏನಿದೆಯಲ್ಲ, ಇಲ್ಲಿ ಏನಾಗುತ್ತೆ, ಅದಕ್ಕೊಂದು ಆಡಳಿತ ಮಂಡಳಿ ಇರುತ್ತೆ, ಹೊರಗಿನಿಂದ ಕರೆದುಕೊಂಡು ಬಂದಂತಹ CEOಗಳಿರ್ತಾರೆ, ಮತ್ತು 1,000, 1,500, 2,000 ಜನ ಸದಸ್ಯರು ಇರ್ತಾರೆ. ಅದನ್ನು ನಾವು ಕಂಪ್ನಿ ಅಂತ ಕರಿತೀವಿ ನಿಜ, ಆದರೆ ಅದರ ಆಡಳಿತ ನಿರ್ವಹಣೆಯನ್ನು ಮಾಡಬೇಕಾಗಿರೋದು ಆಡಳಿತ ಮಂಡಳಿ. ಈಗ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಉದ್ಯಮಿದಾರ ಆಗ್ಬಿಡ್ಬೋದು ಕಷ್ಟಪಟ್ಟು, ಆದರೆ ಗುಂಪಾಗೋದು ಹೇಗೆ ಅಂತ? ಇದಕ್ಕೆ ಸಾಮಾನ್ಯ FPO ಪ್ರಾರಂಭದ ಇದರಲ್ಲೇ ಅವ್ರಿಗೇನಾದರೂ ಒಂದು ಆಬ್ಜೆಕ್ಟಿವ್ ಇರಬೇಕು ಸರ್. ನನಗೆ ಗೊತ್ತಿರೋ ಹಾಗೆ ಇವೆಲ್ಲ ಪ್ರಾರಂಭ ಆಗೋದೇ ಯಾವುದೋ ಎಲ್ಲರೂ ಒಂದೇ ಥರದ ಬೆಳೆನ ಬೆಳೀತಾ ಇದ್ದಾರೆ. ಉದಾಹರಣೆಗೆ ಹೆಸರು ಬೆಳೆಯುವಂಥ ರೈತರೆಲ್ಲ ಒಟ್ಟಿಗೆ ಸೇರಿ ಎಫ್ ಪಿ ಒ ಮಾಡ್ಕೊಂಡಿದ್ದಾರೆ, ಅಥವಾ ಇನ್ಯಾವುದೋ ಡೈರಿಗೋಸ್ಕರ ಎಲ್ಲ ಒಟ್ಟಿಗೆ ಸೇರಿ ಎಫ್ ಪಿ ಒ ಮಾಡಿದ್ದಾರೆ. ಈ ಥರದ ಏನೋ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಅವರು ಎಫ್ ಪಿ ಒ ಮಾಡಿರ್ತಾರೆ. ನೀವು ಹೇಳಿದ್ದು ಖಂಡಿತ ಸರಿಯಾಗಿದೆ, ಇದರ ಆಡಳಿತ ಮಂಡಳಿ ಬಹಳ ಅವಶ್ಯಕತೆ ಇದೆ, ಅದಕ್ಕೆ ಆಸಕ್ತಿಯ ಭಾಗ ಇರಬೇಕು. ಇಲ್ಲದೆ ಇದ್ದರೆ ಇದು ಯಾವುದೋ ನಮಗೆ ಉತ್ತೇಜನ ಕೊಡ್ತಿದ್ದಾರೆ ಸರ್ಕಾರ, ಹಾಗಾಗಿ ನಾವು ಎಫ್ ಪಿ ಒ ಮಾಡಿದ್ದೀವಿ ಅನ್ನೋರೆಲ್ಲರೂ ಈಗ ಅವರು ನಿಧಾನವಾಗ್ಬಿಟ್ಟಿದ್ದಾರೆ. ಆದರೆ ನಿಜವಾಗಲೂ ಅದರಲ್ಲಿ ಆಸಕ್ತಿ ತಗೊಂಡು ನಮ್ಮ ಉತ್ಪನ್ನ ಅದಕ್ಕೊಂದು ವ್ಯಾಲ್ಯೂ ಅಡಿಷನ್ನು ಮಾಡಿದ್ದೀವಿ, ನಮ್ಮದೇ ಆದಂಥ ಉತ್ಪನ್ನ ಮಾಡಿದ್ದೀವಿ, ಅದನ್ನು ಬ್ರ್ಯಾಂಡ್ ಮಾಡಿದ್ದೀವಿ, ಲೇಬಲ್ ಮಾಡಿದ್ದೀವಿ, ಈ ಥರದ್ದನ್ನು ಮಾಡಿರೋರು ಯಾರು ನನಗೆ ಗೊತ್ತಿರೋ ಹಂಗೆ ಅವ್ರು ಯಾರೂ ಹಿಂದೆ ಉಳಿದಿಲ್ಲ ಸರ್. ಅವ್ರು ಮುಂದೆ ಹೋಗುವಂಥ ಪ್ರಯತ್ನನೇ ಮಾಡಿದ್ದಾರೆ, ಬಹುಶಃ ನಿಧಾನ ಆಗಿರ್ಬೋದು, ಆದರೆ ಮುಂದೆ ಹೋಗುವಂಥ ಭಾಳ ಪ್ರಯತ್ನ ಮಾಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಈ ಥರ ಯಾರ್ಯಾರು ಇದ್ದಾರೆ ಅವ್ರಿಗೆ ಖಂಡಿತ ಅವಕಾಶಗಳು ಭಾಳ ಇದೆ ಅಂತ ನನಗನ್ಸುತ್ತೆ. ಭೋಜರಾಜ್ ಅವರೇ, ಈಗ ಬಹಳ ದೊಡ್ಡ ಮಾರುಕಟ್ಟೆ ಅಂದರೆ ಎಫ್ ಪಿ ಒಗಳ ನಡುವಿನ ಮಾರುಕಟ್ಟೆ. ಪ್ರತಿಯೊಂದು ಎಫ್ ಪಿ ಒನು ಅದರ ಬೆಳೆಗಾರರ ಸಾಕಷ್ಟು ಉತ್ಪನ್ನಗಳನ್ನು ಮಾರಾಟ ಮಾಡೋ ಪ್ರಯತ್ನ ಮಾಡುತ್ತೆ. ಮತ್ತು ತಾವೇ ಹೇಳಿದಾಗೆ ಕರ್ನಾಟಕದಲ್ಲಿರುವಂತಹ ಏನು ಜಿಯೋಗ್ರಫಿಕಲ್ ಏರಿಯಾ ಏನಿದೆ ಅಲ್ಲಿ ಒಂದೊಂದು ಕಡೆ ಒಂದೊಂದು ಬೆಳೆ ಫೇಮಸ್ ಆಗಿರುತ್ತೆ. ಗುಲ್ಬರ್ಗಕ್ಕೆ ಹೋದರೆ ತೊಗರಿ, ಚಿಕ್ಕಮಗಳೂರಿಗೆ ಬಂದರೆ ಕಾಫಿ, ಕೊಡಗಿಗೆ ಬಂದರೆ ಏಲಕ್ಕಿ ಮತ್ತು ಕಾಳುಮೆಣಸು, ಹೀಗೆ ಮಂಡ್ಯಕ್ಕೆ ಬಂದರೆ ಬೆಲ್ಲ. ಈಗ ಪ್ರತಿಯೊಂದು ಎಫ್ ಪಿ ಒದಲ್ಲೂ ಒಂದರಿಂದ 1,500 ಜನ ರೈತರಿದ್ದಾರೆ. ಕರ್ನಾಟಕದಲ್ಲಿ 500 ಎಫ್ ಪಿ ಒ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಂದರೆ ಒಂದೊಂದಕ್ಕೂ 1,000 ಅಂತಂದರೆ ಎಷ್ಟೋ ಜನರಾಗೋಗ್ತಾರೆ. ಎಫ್ ಪಿ ಒಗಳ ನಡುವಿನ ಮಾರುಕಟ್ಟೆನ ಏನಾದರೂ ಒಂದನ್ನು ಸ್ಟ್ರೆಂಥನ್ ಮಾಡೋಕ್ಕಾಗುತ್ತಾ, ಆ ಬಗ್ಗೆ ಏನಾದರೂ ತಾವು ಆಲೋಚನೆ ಮಾಡ್ತಾ ಇದ್ದೀರಾ? ನಾವು ಆ ಥರ ಆಲೋಚನೆ ಮಾಡಿಲ್ಲ. ಹಿಂದೆ ಇದ್ದಂಥ ಕಮಿಷ್ನರ್ ಯಾರಿದ್ದರು, ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ನ ಕಮಿಷ್ನರ್ ಇದ್ದರು, ನಾನು ಅವ್ರ ಜೊತೆ 1 ವರ್ಷ ನಾನು ಅವ್ರ ಜೊತೆ ಒಡನಾಟ ಮಾಡ್ತಾ ಇದ್ದೆ. 2022 ಒಂದು 2023 ತನಕ ಅವರು ಈ ಥರ ಕಾಮನ್ ಬ್ರ್ಯಾಂಡ್ ಮಾಡಿ ಮುಂದುವರಿಸ್ಬೇಕು ಅಂತ ಭಾಳ ಆಲೋಚನೆಯಲ್ಲಿದ್ದರು. ಹಾಗಾಗಿ ನನಗೆ ರಾಜ್ಯ ಸರ್ಕಾರದಿಂದ ಈ ಥರ ಏನಾದರೂ ಮಾಡ್ತಿರೋ ಅಂಥದ್ರ ಬಗ್ಗೆ ನನಗೆ ನೀವೇನಾದರೂ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದೆ. ನಾವು ಈ ಥರ ಈಗ ತಕ್ಷಣ ನಾನು ಆಗಲೇ ಹೇಳಿದೆ, ನಾವು ಯಾವುದೇ ಬರೀ ಮಾರುಕಟ್ಟೆ ಅಂತ ನಾವು ಮಾಡೋದೇ ಇಲ್ಲ. ನಾವು ಖಂಡಿತ ನಾವು ಯಾರನ್ನ ಆಯ್ಕೆ ಮಾಡ್ಕೊಳ್ಳೋವಂಥ ನಮ್ಮ ಜೊತೆ ಸಹಯೋಗ ಕೊಡುವಂಥ 25 ಎಫ್ ಪಿ ಒಗಳು, 3 ವರ್ಷದಲ್ಲಿ 75 ಎಫ್ ಪಿ ಒಗಳನ್ನು ನಾವು ಅವರನ್ನು ಅವರ ಮಾರುಕಟ್ಟೆ ಇದೆಲ್ಲವನ್ನು ಮುಂದಕ್ಕೆ ತೊಗೊಂಡು ಹೋಗೋವಂಥ ಆಲೋಚನೆ ಇದೆ. ಆದರೆ ತಕ್ಷಣವೇ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಮುಂದಕ್ಕೆ ತೊಗೊಂಡು ಹೋಗೋವಂಥದ್ದು ಸದ್ಯದ ಯೋಚನೆಯಲ್ಲಿ ಇಲ್ಲ ಸರ್. ಮಾರಾಟ ಅನ್ನೋದು ಯಾವಾಗಲೂ ಕಷ್ಟಕರವಾದ ಟಾಸ್ಕ್. ಉತ್ಪಾದನೆ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಾಗ ಬಹಳ ಸುಲಭವಾಗಿ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾದಂತಹ ಸಾಕಷ್ಟು ಕಲೆಗಳೇ ಅವರು ಕರಗತ ಮಾಡ್ಕೋಬೇಕಾಗತ್ತೆ. ನೀವು ಹೇಳಿರೋದು ನಿಜ, ಖಂಡಿತ ಅವರು ಕರಗತ ಮಾಡ್ಕೊಳ್ಬೇಕು. ಆದರೆ ಅದ್ಯಾವುದು ಐಡಿಯಾನೇ ಇಲ್ಲದೆ ಪ್ರಾರಂಭ ಮಾಡಿರೋರು ಭಾಳ ಜನ ಇದ್ದಾರೆ. ಅವಕಾಶಗಳಂತೂ ತುಂಬ ಮುಕ್ತವಾಗಿದೆ ಕೇಶವಮೂರ್ತಿ ಅವರೇ, ದೊಡ್ಡ ಮಟ್ಟದಲ್ಲಿ ಅವಕಾಶ ಇದೆ. ಆದರೆ ಅದನ್ನು ರೀಚ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ತಿಲ್ಲ ಈಗ. ಹಾಗಾಗಿ ಆ ಭಾಗನ ಇಲ್ಲಿ ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ ಇದೆ. ಸುಮಾರು ಜನ ತಗೊಳ್ಳೋ ಅಂಥ ವ್ಯಕ್ತಿಗಳು, ತಗೊಳ್ಳೋ ಅಂಥ ಈಗ ಇನ್ಸ್ಟಿಟ್ಯೂಷನ್ ಬಯ್ಯರ್ಸ್ ಇದ್ದಾರೆ. ನಾನೊಂದು ಉದಾಹರಣೆ ಹೇಳಬೇಕು ಅಂತಂದಾಗ, ನಿಮಗೆ ಸಾಂಬಾರ್ ಈರುಳ್ಳಿ ಬಗ್ಗೆ ತಮಗೆ ಗೊತ್ತಿದೆ. ಸಾಂಬಾರ್ ಈರುಳ್ಳಿ ಬೆಳೀತಾರೆ, ಬೆಳೆದಾಗ ಅದರ ಹೋಲ್ಸೇಲ್ ಮಾರ್ಕೆಟ್ಟು 10 ರೂಪಾಯಿಂದ 15 ರೂಪಾಯಿ ಇರುತ್ತೆ ಒಂದು ಕೆಜಿಗೆ. ಅದಕ್ಕೊಂದು ವ್ಯಾಲ್ಯೂ ಅಡಿಷನ್ ಮಾಡಬೇಕು. ವ್ಯಾಲ್ಯೂ ಅಡಿಷನ್ ಏನು ಮಾಡ್ಬೋದು ಅಂತಂದಾಗ, ಅದರ ಒಂದು ಸಿಪ್ಪೆ, ಆ ಮೇಲ್ಗಡೆ ಭಾಗದ ಸಿಪ್ಪೆನ ಆಚೆ ತೆಗಿಬೇಕು, ಮತ್ತು ಹಿಂದೆ ಮತ್ತು ಮುಂದೆ ಅದೊಂದು ಪೈರು ರೂಪದಲ್ಲಿ ಬಂದಿರುತ್ತೆ ಸಾಂಬಾರು ಈರುಳ್ಳಿಗೆ, ಮುಂದುಗಡೆ ಮತ್ತು ಹಿಂದ್ಗಡೆ ಆ ಈರುಳ್ಳಿಯನ್ನು ಕಟ್ ಮಾಡಬೇಕು. ಕಟ್ ಮಾಡಿದ ತಕ್ಷಣ, ಅದರ ಸಿಪ್ಪೆ ತೆಗೆದ ತಕ್ಷಣ ಅದರ ಶೆಲ್ಫ್ ಲೈಫ್ ಕಡಿಮೆ ಆಗಿಬಿಡುತ್ತೆ. ತಕ್ಷಣ ಅದನ್ನು ವ್ಯಾಕ್ಯೂಮ್ ಪ್ಯಾಕಿಂಗ್ ಆಗಬೇಕು. ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಅದನ್ನು ಮಾರಾಟ ಮಾಡಿದ್ರೆ ಹೋಲ್ಸೇಲ್ ಪ್ರೈಸಲ್ಲಿ 30-40 ರೂಪಾಯಿ ಪರ್ ಕೆ ಜಿ ಸಿಗುತ್ತೆ. ಇದಕ್ಕೆ ಬೇಕಾಗಿರೋದು ಒಂದು ಮೆಷಿನ್ ಅಷ್ಟೆ. ಈ ಥರ ರೈತ ಉತ್ಪಾದಕ ಸಂಸ್ಥೆ ಇದನ್ನು ಅಳವಡಿಸ್ಕೊಂಡ್ರೆ, ಮಾಡ್ಕೊಂಡಿದ್ದಾರೆ, ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಇದನ್ನು ಮಾಡಿಕೊಂಡಾಗ ಯಾರು ಸಾಂಬಾರು ಈರುಳ್ಳಿ ಬೆಳೀತಾ ಇದ್ದಾರೆ, ನಾನು ನಗರ ಪ್ರದೇಶದ ಹೋಟ್ಲಲ್ಲಿ ಇವತ್ತು ಈರುಳ್ಳಿ ಬಿಡಿಸೋದಕ್ಕೆ ಜನನೇ ಇಲ್ಲ. ಅವರು ನೇರ ಇದನ್ನು ತೊಳೆದು ಬಿಸಿನೀರಿನಲ್ಲಿ ತೊಳೆದು ಸಾಂಬಾರ್ಗೆ ನೇರ ಹಾಕುವಂಥ ವ್ಯವಸ್ಥೆ ಇದೆ. ದೊಡ್ಡ ಮಟ್ಟದಲ್ಲಿ ಇನ್ಸ್ಟಿಟ್ಯೂಷನ್ ಬೈ ಮಾಡ್ತಿದೆ. ಈ ಥರ ಇನ್ಸ್ಟಿಟ್ಯೂಷನಲ್ ಬೈಯರ್ಸು ಪ್ರತಿಯೊಂದು ಪದಾರ್ಥಕ್ಕೂ ಯಾರ್ಯಾರಿದ್ದಾರೆ ಅದನ್ನು ಹುಡುಕುವಂಥ ಪ್ರಯತ್ನ ಮಾಡಿ ಅವರನ್ನು ಲಿಂಕೇಜ್ ಮಾಡುವಂಥ ಕೆಲಸ ನಮ್ಮ ಸಂಸ್ಥೆ ಮಾಡ್ಬೋದು. ಈಗ ತಾವು ಹೇಳಿದ್ರಿ ಮಹಿಳಾ ಉದ್ಯಮಿದಾರರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಅಲ್ಲಿಯ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಬೋದೆ? ಖಂಡಿತ ಸರ್. ಈಗೇನಂತ ನಾವು ಮಿಲೆಟ್ಸ್ ಕಾರ್ಟ್ ಅಂತ ಏನಂತ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ ಅದನ್ನು ಹೇಳಿದ್ದೀರಿ, ಬೇರೆ ಇನ್ನೇನಾದರೂ ವಿಶೇಷವಾದ ಮಾಡಿರೋ? ನಾವು ಅಲ್ಲ, ನಾನು ಈ ಫುಡ್ ಪ್ರೊಸೆಸಿಂಗಲ್ಲಿ ತುಂಬ ಜನ ಮಹಿಳಾ ಉದ್ದಿಮೆದಾರರು ನಮ್ಮ ಸಂಘಟನೆಯಲ್ಲಿ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ. ಬೇರೆ ಬೇರೆ ಥರದವರು, ಅವರು ಹನಿ ಪ್ರೊಸೆಸಿಂಗ್ ಇರ್ಬೋದು, ಮೈಸೂರಿನಲ್ಲೇ ಒಂದು ಹನಿ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅವರು ಮಹಿಳಾ ಉದ್ಯಮಿನೇ ನಡೆಸ್ತಾ ಇದ್ದಾರೆ. ಆ ಥರ ಬೇರೆ ಬೇರೆ ಇದರಲ್ಲಿ ಗುಲ್ಬರ್ಗದಲ್ಲಿ ಒಂದು ಸಿಲ್ವರ್ ಸ್ಪೂನ್ ಅಂತ ಅವ್ರದ್ದೊಂದು ಇಂಡಸ್ಟ್ರಿ ಇದೆ. ನನಗೆ ಗೊತ್ತಿರೋ ಹಾಗೆ ಇನ್ನೊಂದು ಬೆಂಗಳೂರಿನಲ್ಲಿ ಒಬ್ಬರು ಫುಡ್ ಪ್ರೊಸೆಸಿಂಗಲ್ಲಿ ನೈಸರ್ಗಿಕವಾಗಿ ಮಾಡಿರೋವಂಥ ವ್ಯಾಲ್ಯೂ ಅಡಿಷನ್ ಮಾಡಿರೋವಂಥವ್ರು ಒಂದು ಕಂಪನಿ ಇದೆ. ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ಹಲವಾರು ಜನ ಈ ಫುಡ್ ಪ್ರೊಸೆಸಿಂಗಲ್ಲಿ ಇದ್ದಾರೆ. ಅವರೆಲ್ಲರೂ ನಾವೇನು ಮಾಡ್ತೀವಿ ಅಂತಂದರೆ ಅವ್ರಿಗೆಲ್ಲರಿಗೂ ಮಾರ್ಕೆಟ್ ಲಿಂಕೇಜ್ ಅಂದರೆ ಆಹಾರ ಮೇಳವನ್ನು ಆಯೋಜನೆ ಮಾಡ್ತೀವಿ. ನಾವು ಕಳೆದ ಮಾರ್ಚಲ್ಲಿ ಬೆಂಗಳೂರಿನಲ್ಲಿ 2 ದಿನ ಆಹಾರ ಮೇಳವನ್ನು ಮಾಡಿದ್ವಿ. ಫೋಕಸ್ಸು ಮಿಲೆಟ್ಸ್ ಅಂತಲೇ ಇತ್ತು. ಅದನ್ನು BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದ್ವಿ. ಇದರಲ್ಲೂ ಕೂಡ ಆಹಾರ ಮೇಳದಲ್ಲಿ ಎಕ್ಸಿಬಿಷನ್ ಮಾಡಿದಾಗ ಒಂದು 25,000 ಜನ ಬಂದು ಆ ಗ್ರಾಹಕರು ಬಂದು ಇವರ ಉತ್ಪಾದನೆಯನ್ನು ತೊಗೊಂಡೋಗಿದ್ದು ಕೊಂಡ್ಕೊಂಡಿದ್ದು ಒಂದು ಭಾಗ. ಆದರೆ ನಮ್ಮ ಸಂಘಟನೆಯ ಪಾತ್ರ ಏನು ಅಂತಂದಾಗ, ಈ ಯಾರು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಹಿಳಾ ಉದ್ಯಮಿಗಳನ್ನು ನಡೆಸ್ತಾ ಇದ್ದಾರೆ ಅವರ ಕೆಪ್ಯಾಸಿಟಿನ ಚೆನ್ನಾಗಿ ಮಾಡಬೇಕು. ಅವ್ರು ಮಾಡ್ತಿರೋವಂಥ ಪ್ರಾಡಕ್ಟು, FSSAI ಸರ್ಟಿಫಿಕೇಷನ್ನು, ಮತ್ತು ಅವ್ರಿಗೆ ಬೇಕಾಗಿರುವಂಥ ಪ್ಯಾಕೇಜಿಂಗ್. ಪ್ಯಾಕೇಜಿಂಗಲ್ಲಿ ಇವತ್ತು ವೈವಿಧ್ಯತೆ ಇದೆ. ಯಾವುದನ್ನು ಅಳವಡಿಸ್ಕೊಂಡ್ರೆ ಹೆಚ್ಚು ದಿನಗಳ ಕಾಲ ಶೆಲ್ಫ್ ಲೈಫ್ ಇಂಪ್ರೂವ್ ಮಾಡ್ಬೋದು, ಲೇಬಲಿಂಗ್ ಯಾವ ಥರ ಮಾಡಬೇಕು, ಮಾರ್ಕೆಟ್ ರಿಕ್ವೈರ್ಮೆಂಟ್ ಯಾವ ಥರ ಇದೆ, ಇದನ್ನು ತಿಳಿಸ್ಕೊಡುವಂಥ ಕಾರ್ಯಾಗಾರನೂ 2 ದಿನ ನಡೀತು. ಅದಕ್ಕೆ FSSAI ಯಾರು ಕಮಿಷನರ್ ಇದ್ದಾರೆ ನ್ಯೂ ಡೆಲ್ಲಿನಲ್ಲಿ, ಅದರ IAS ಆಫೀಸರ್, ಅವರೇ ಬಂದು ನಮ್ಮ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದ್ರು. ಹಾಗಾಗಿ ನಾವು ಈ ಥರ ಪ್ರಯತ್ನ ಏನಂದರೆ, ಒಟ್ಟಾರೆ ಒಂದು ಕಡೆ ಅವರ ಮಾರ್ಕೆಟು ಆಗಬೇಕು, ಜೊತೆಗೆ ಅವರ ಕೆಪ್ಯಾಸಿಟಿನೂ ಇನ್ಕ್ರೀಸ್ ಆದಾಗ ಅವ್ರಿಗೆ ಲಾಂಗ್ ಟರ್ಮ್ ಡಿವಿಡೆಂಡ್ಸ್ ಬರ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಅವರ ಸಂಸ್ಥೆ ಚೆನ್ನಾಗಾಗತ್ತೆ, ಅವರ ಕಂಪ್ನಿ ಚೆನ್ನಾಗಾಗತ್ತೆ, ಅವ್ರು ಇನ್ನೂ ಒಳ್ಳೊಳ್ಳೆ ಉತ್ಕೃಷ್ಟವಾದಂಥ ವಸ್ತುಗಳನ್ನು ತಯಾರು ಮಾಡೋ ರೀತಿಯಲ್ಲಿ ಆಗತ್ತೆ ಅನ್ನೋದು ನಮ್ಮ ಭಾವನೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಬನ್ನಿ ಭಾಗವಹಿಸಿ. ಭೋಜರಾಜ್ ಅವರೇ, ಕೃಷಿ ಉತ್ಪನ್ನಗಳ ಮಾರಾಟ, ರಫ್ತು, ಅದಕ್ಕಿರುವಂತಹ ಸೌಲಭ್ಯಗಳು, ಬೆಂಬಲ, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಿಮ್ಮನ್ನೇ ಹೆಚ್ಚಿನ ಮಾಹಿತಿಗೆ ಸಂಪರ್ಕ ಮಾಡಬೇಕು ಅಂತಾದರೆ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡ್ಬೋದು? ನಿಮ್ಮ ಮೊಬೈಲ್ ಸಂಖ್ಯೆ ಏನಾದರೂ ಇದೆಯಾ? ಖಂಡಿತ ಇದೆ, ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ. ಆದರೆ ದಯವಿಟ್ಟು ಇದನ್ನು ಕಾಲ್ ಮಾಡೋದಕ್ಕೆ ಯೂಸ್ ಮಾಡಬಾರ್ದು. ಆದರೆ ಇದನ್ನು ವಾಟ್ಸ್ಯಾಪ್ ಮುಖಾಂತರ ಸಂದೇಶಗಳನ್ನು ಕಳಿಸಿದ್ರೆ ನಾವು ಖಂಡಿತ ಅದನ್ನು ನಿಮಗೆಲ್ರಿಗೂ ಅದಕ್ಕೆ ಬೇಕಾಗಿರುವಂಥ ಸಲ್ಯೂಷನ್ನ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ನನ್ನ ಮೊಬೈಲ್ ನಂಬರ್ 944-822-4097. ಇನ್ನೊಮ್ಮೆ ಹೇಳ್ತೀರಾ? 9844420097. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9844420097. ಕೇಳಿದ್ರೆ ಈಗಾಗಲೇ ಭೋಜರಾಜ್ ಅವರು ಹೇಳಿದಾಗೆ ದಯಮಾಡಿ ಈ ಸಂಖ್ಯೆಗೆ ಕರೆ ಮಾಡಬೇಡಿ. ನಿಮ್ಮ ಏನೇ ತೊಂದರೆ ತಾಪತ್ರಯಗಳಿದ್ದರೂ ಅವರಿಗೆ ವ್ಯಾಟ್ಸಪ್ ಮೂಲಕ ಅಥವಾ ಸಂದೇಶದ ಮೂಲಕ ಅವರ ಜೊತೆ ವ್ಯವಹರಿಸಿ. ಒಳ್ಳೆಯದು ಭೋಜರಾಜ್ ಅವರೇ, ಇದುವರೆಗೂ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಕೃಷಿ ಉತ್ಪನ್ನಗಳ ಮಾರಾಟ ರಫ್ತು ಅದಕ್ಕಿರೋ ಬೆಂಬಲ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳು ಹಾಗೂ ಆಕಾಶವಾಣಿ ಮೈಸೂರಿಗೆ.